ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಕೆಯಲ್ಲಿ ಎಲೆ ಚುಕ್ಕಿ ರೋಗ ಈ ಬಗ್ಗೆ ಶಿವಮೊಗ್ಗ ತೋಟಗಾರಿಕಾ ಮಹಾವಿದ್ಯಾಲಯದ ಅಡಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರಿಂದ ಮಾಹಿತಿ ಕೇಳೋಣ. ಅಡಿಕೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಭಾಗದ ಬಹುಮುಖ್ಯವಾದಂತಹ ಆರ್ಥಿಕ ಬೆಳೆ. ಕರ್ನಾಟಕ ರಾಜ್ಯದಲ್ಲಿ 600,000 ಹೆಚ್ಚು ಜನ ಅಡಿಕೆ ಬೆಳೆಗಾರರಿದ್ದಾರೆ. 30,000 crore ಹೆಚ್ಚು ಬಿಸ್ನೆಸ್ ಇದೆ ಅಡಿಕೆ ಇದೆ. ತಮಗೆಲ್ಲ ಗೊತ್ತಿದೆ ಬಹಳ ಅಷ್ಟು ಈ ಹೊಸನಗರ, ತೀರ್ಥಹಳ್ಳಿ, ಸಾಗರದ ಕೆಲವು ಭಾಗಗಳು, ಕಳಸ, ಮೂಡಿಗೆರೆ ಆ ಭಾಗಗಳಲ್ಲಿ ಸಾಕಷ್ಟು ಎಲೆ ಚುಕ್ಕೆ ರೋಗ ಇತ್ತೀಚೆಗೆ ಕಳೆದ ಒಂದು 2-3 ತಿಂಗಳಿಂದ ಬಹಳಷ್ಟು ಬಾಧೆ ಆಗ್ತಾ ಇದೆ. ಆದರೆ ಇದು ಒಂದು 2 ವರ್ಷದಿಂದ ನಾವು ಗಮನಿಸಿದ್ವಿ. ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನ ತಮಗೆ ಕೊಡ್ತೀನಿ. ಈಗ ಹೆಂಗೆ ಬಿಸಿಲು ಜಾಸ್ತಿ ಆಯ್ತು, ಈಗ ಸ್ವಲ್ಪ ಅದರದ್ದು ಹಾವಳಿ ಕಡಿಮೆ ಆಗಿದೆ. ಆದರೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಇದಾಗಬಾರ್ದು ಅಂದ್ರೆ ಏನು ಕ್ರಮಗಳನ್ನು ತಗೊಳ್ಬೇಕು ಅನ್ನೋದನ್ನು ನಿಮಗೆ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಮತ್ತೆ ತಮಗೆಲ್ಲ ಗೊತ್ತಿದ್ದಾಗ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ 600,000 hectare ಪ್ರದೇಶದಲ್ಲಿ ಬೆಳೆದು 1,34,000 hectare ಪ್ರದೇಶದಲ್ಲಿ ನಮ್ಮ ಈ ಅಡಿಕೆಯ ಕೃಷಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಕರ್ನಾಟಕ ರಾಜ್ಯದಲ್ಲಿ. ಶಿವಮೊಗ್ಗ ಜಿಲ್ಲೆದೇ ಒಂದೇ ಉದಾಹರಣೆ ತಗೊಂಡ್ರೆ 10 ವರ್ಷದಲ್ಲಿ ಇದರದ್ದು ಕ್ಷೇತ್ರ 2x ಎರಡ್ 2010 ಒಂದು 50,000 hectare ಇತ್ತು, ಅಂದ್ರೆ 125,000 hectare. 2020-21 1,00,000 hectare ಮೇಲೆ ಆಗಿದೆ, ಅಂದ್ರೆ 2.5 lakh acres. ಬಹಳಷ್ಟು ವ್ಯಾಪಕವಾಗಿ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ. ಅದು ಅಲ್ಲದೆ ಒಂದು ಮುಖ್ಯ ವಿಚಾರ ಅಂದ್ರೆ ಈಗ ಸಾಂಪ್ರದಾಯಿಕ ಜಿಲ್ಲೆಗಳಲ್ಲದೆ ಇರುವಂತಹ ಅಸಾಂಪ್ರದಾಯಿಕ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ಕೊಳ್ತಾ ಇದೆ. ಪಕ್ಕದ ಆಂಧ್ರಪ್ರದೇಶ, ತೆಲಂಗಾಣ ಅಲ್ಲಿನೂ ಸಾಕಷ್ಟು ಬರ್ತಾ ಇದೆ. ಅಲ್ಲಿ ಕೆಲ ಜಿಲ್ಲೆಗಳಲ್ಲಿ ಉದಾಹರಣೆಗೆ ಅನಂತಪುರ ಬಹಳಷ್ಟು ನೀರಿನ ಕೊರತೆ ಇದೆ, ಆದರೂ ಸಹಿತ ಅಲ್ಲಿನೂ ಬರ್ತಾ ಇದೆ. ಹಾಗಾಗಿ ಬರಬಾರ್ದು ಅಂತ ನನ್ನ ಪ್ರಶ್ನೆ ಇದಲ್ಲ, ವ್ಯೂ ಅಲ್ಲ. ಆದ್ರೆ ಮುಂದೆ ಬರುವಂತ ಅನಾಹುತಗಳಿಗೆ ಕಾರಣರಾಗಬಾರ್ದು. ಈಗ ತಮಗೆ ಗೊತ್ತಿದೆ ಒಂದು 4-5 ವರ್ಷದ ಹಿಂದಿಂದ ನೋಡಿದ್ರೆ ಬೀರೂರು, ಕಡೂರು ಮತ್ತೆ ನೀವು ಆ ಕಡೆ ಭಾಗಗಳಿಗೆ ಹೋದಾಗ ಬಹಳಷ್ಟು ತೋಟಗಳು ಬೇಸಿಗೆ ಹಂಗಾಮಿನಲ್ಲಿ ಒಣಗಿದವು. ಶೇಕಡ 30-40% ನಷ್ಟು ತೋಟಗಳು 2014-15 ತೊಂದರೆಯನ್ನು ಅನುಭವಿಸಿದವು. ಅದೇ ತೊಂದರೆ ಮತ್ತೆ ನಮಗೆ ಪುನರಾವರ್ತನೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ನಾವು ಕ್ಷೇತ್ರವನ್ನು ಹೆಚ್ಚು ಮಾಡೋದನ್ನ ತಡೆಗಟ್ಟಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದಾವೆ ಇಲ್ಲ ಅಂತಲ್ಲ, ಯಾಕಂದ್ರೆ ಅಡಿಕೆ ಬೆಳಿಬೇಡ ಅಂದ್ರೆ ಯಾರು ಕೇಳೋದಿಲ್ಲ, ಹೌದಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಒಂದು ಬೆಳೆಯಲ್ಲಿ 2-3 lakh rupees ಲಾಭ ಯಾವ ಬೆಳೆಯಲ್ಲಿ ಇದೆಯಪ್ಪ ಕೊಡ್ತೀಯಾನೆ ಅಂತ ಕೇಳ್ತಾರೆ. ಹಾಗಾಗಿ ಅವರು ಸಹಜವಾಗಿ ಆ ಬೆಳೆಗೆ ಹೋಗ್ತಾ ಇದ್ದಾರೆ. ಮತ್ತೆ ಬೇರೆ ಯಾವ ಬೆಳೆಯನ್ನು ತಗೊಂಡ್ರು, ನಿನ್ನೆ ಒಂದು ಚನ್ನಗಿರಿಯಲ್ಲಿ ದೊಡ್ಡ ಸಮಾವೇಶ ಇತ್ತು, ಬೆಳೆಯೋ ತಪ್ಪಲ್ಲ, ಆದ್ರೆ ಮುಂದೆ ಬರುವಂತ ಅನಾಹುತಗಳನ್ನ ನಾವು ಇವತ್ತೇ ಈಗ ಹೇಳಿದ್ರು. ಈಗ ತಾನೇ ಆ ರೋಗಗಳ ಬಗ್ಗೆ ಹೇಳ್ತಾ ಇದ್ರು, ಮೊದಲು ಇರಲಿಲ್ಲ ಈಗ ಜಾಸ್ತಿ ಆಗಿದೆ ಅಂತ ಹೇಳಿ. ಹಾಗಾಗಿ ತಾವುಗಳು ಅಂತ ಮುಂದೆ ಬರುವಂತ ತೊಂದರೆಗಳಿಗೆ ಏನು ಆಸ್ಪದ ಕೊಡದ ಹಾಗೆ ಕೃಷಿಯನ್ನು ಮಾಡೋದು ಬಹಳ ಮುಖ್ಯವಾದಂಥದ್ದು. ಮತ್ತೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಅಡಿಕೆಯ ಕ್ಷೇತ್ರ 2x ಆಗ್ತಾ ಇದೆ. ಪ್ರತಿ ವರ್ಷ ಏರಿಕೆ ಆಗ್ತಾ ಇದೆ. ಈ ವರ್ಷ 2 acres ಇದ್ದಾರೆ, ಮುಂದಿನ ವರ್ಷ 3 acres, 4 acres, ಈ ತರ ಈಗ ಜಾಸ್ತಿ ಮಾಡ್ತಾ ಹೋಗ್ತಾ. ಅದನ್ನ ಮಾಡೋದಕ್ಕಿಂತ ಮೊದಲು ಬೇರೆ ಬೆಳೆಗಳಿಗೆ ಒತ್ತು ಕೊಡಬೇಕು ನೀವು. ಮತ್ತೆ ವಾತಾವರಣ ಇದೆಲ್ಲ ನಿಮ್ಗೆ ಹೇಳೋದು ಬೇಡ. ಮತ್ತೆ ತಳಿಗಳು ಬಹಳಷ್ಟು ಇದಾವೆ, ತಳಿಗಳನ್ನ ನೀವು ಎಲ್ಲಿಂದ ತಂದು ತಳಿಗಳನ್ನ ಹಾಕೋದು ಸೂಕ್ತ ಅಲ್ಲ. ಆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳನ್ನು ಮಾತ್ರ ನೀವು ನಾಟಿ ಮಾಡುವುದು ಬಹಳ ಮುಖ್ಯ. ಈಗ ಮೈದಾನ ಪ್ರದೇಶಕ್ಕೆ ಹೋದ್ರೆ ಮೈದಾನ ಪ್ರದೇಶ, ತೀರ್ಥಹಳ್ಳಿ ಹೋದ್ರೆ ತೀರ್ಥಹಳ್ಳಿ, ಸಾಗರ ಹೋದ್ರೆ ಸಾಗರ, ಅದೇ ತಳಿಗಳನ್ನ ಹಾಕ್ಬೇಕು. ಎಲ್ಲೋ ಬೇರೆ ಬೆಳೆದಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ, ಅವ್ರದ್ದು ಇಳುವರಿ ಚೆನ್ನಾಗಿ ಬರ್ತದೆ, 20 kg ಗೊನೆಗಳು ಬರ್ತಿದಾವ ಅಂತ ಹೇಳ್ಬಿಟ್ಟು ಹಾಕುವುದು ಸೂಕ್ತ ಅಲ್ಲ. ನಿಮ್ಮ ಅಕ್ಕಪಕ್ಕದ ತೋಟಗಳಿರ್ತವೆ, ನಿಮ್ಮ ಊರಿನಲ್ಲಿರ್ತವೆ, ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನೀವು ಆಯ್ಕೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತದೆ ಮೈದಾನ ಸ್ಥಳೀಯ ಇದೆ, ತೀರ್ಥಹಳ್ಳಿ, ಸಾಗರ ಅರೆಕನಟ್ ಸೆಲೆಕ್ಷನ್ 1 ನಿಂತಿದೆ, VTLH 1-2 ಗಿಡ್ಡ ತಳಿಗಳು ಇನ್ನೂ ಅಷ್ಟು ವ್ಯಾಪಕವಾಗಿ ಸಿಗ್ತಾ ಇಲ್ಲ. ಈಗ ಎತ್ತರ ತಳಿಗೆ ನೀವು ಹೋಗಿಬಿಟ್ಟಿದ್ದೀರಿ. ಕುಬ್ಜ ತಳಿಗಳಿಗೆ ಏನಾಗ್ತದೆ ಅಂತ ಇನ್ನೂ ನಾವು ಅಧ್ಯಯನ ಹಾಕಬೇಕಾಗ್ತದೆ. ಆಮೇಲೆ ಬಹಳಷ್ಟು ನಿಮಗೆ ಒಮ್ಮೆಗೆ 10,000 ಗಿಡಗಳು ಕೊಡಿ ಅಂದ್ರೆ ಅವ್ರ ಹತ್ರನು ಅಷ್ಟೊಂದು ಗಿಡಗಳ ಲಭ್ಯತೆ ಇಲ್ಲ. ಮತ್ತೆ ಈಗ ಮುಂದುವರೆದ ತಳಿಗಳು ಸುಮಂಗಳ, ಶ್ರೀಮಂಗಳ, ಸ್ವರ್ಣಮಂಗಳ ಇವೆಲ್ಲ ಚಾಲಿ ತಳಿಗಳು, ರಾಶಿ ಅಡಿಕೆಗೆಲ್ಲ ಇದು. ಆಮೇಲೆ ಮೋಹಿತ್ ನಗರ, ಇದು ಕೋಸ್ಟಲ್ ಬೆಲ್ಟ್ಗೆ ಅಂದ್ರೆ ಕರಾವಳಿ ಪ್ರದೇಶಕ್ಕೆ ಮತ್ತು ಚಾಲಿ ಅಡಿಕೆಗೆ ಸೂಕ್ತವಾದಂತಹ ತಳಿಗಳು. ಇನ್ನು ಸಸ್ಯಾಭಿವೃದ್ಧಿ ಕ್ರಮಗಳ ಬಗ್ಗೆ ನಾನು ಸೂಕ್ಷ್ಮವಾಗಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವಾಗ ಎಲೆ ಚುಕ್ಕೆ ರೋಗ ಬಂದಿದ್ದಿಲ್ಲ ಅವಾಗ ಇನ್ನೂ ನೀವು ಎತ್ತೆಚ್ಚಿಕೊಳ್ಬೇಕು. ರೋಗ ಬಂದಂತಹ ಸಸಿಗಳನ್ನು ನೀವು ಮತ್ತೆ ತಗೊಂಡೋಗಿ ನಾಟಿ ಮಾಡಿದ್ದಾದ್ರೆ ಮತ್ತೆ ರೋಗ ಬರೋ ಚಾನ್ಸಸ್ ಇರ್ತದೆ. ಈಗ ನೋಡಿ, ಮೊನ್ನೆ ಎಲೆ ಚುಕ್ಕೆ ರೋಗ ಎಲ್ಲ ಜಾಸ್ತಿ ಆದಾಗ ಶಿವಮೊಗ್ಗ ತೀರ್ಥಹಳ್ಳಿಯಿಂದ ತಗೊಂಡೋಗಿ ಈಗ ಚನ್ನಗಿರಿ ಆ ಕಡೆ ಭಾಗದಲ್ಲಿ ದಾವಣಗೆರೆ ಅಲ್ಲೆಲ್ಲ ನಾಟಿ ಮಾಡಿದ್ರಲ್ಲ, ರೈತರು ಫೋನ್ ಮಾಡ್ತಾ ಇದ್ದಾರೆ, ಸರ್ ನಮ್ಮ ಗಿಡಗಳಿಗೆ ಎಲೆ ಚುಕ್ಕೆ ರೋಗ ಬಂದಿದೆ ಅಂತ. ತಗೊಂಡು ಹೋಗುವಾಗೂ ಅದಕ್ಕೆ ಕ್ವಾರಂಟೈನ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಗಿಡಗಳನ್ನು ತೆಗೆದುಕೊಂಡು ಹೋಗುವಾಗೂ ಸಹಿತ ರೋಗ ಕೀಟಗಳ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನು ವಹಿಸಬೇಕಾಗ್ತದೆ ನಾವು. ಯಾಕೆಂದ್ರೆ ಯಾವ ತರನೆ ಮುಗು ಇರುತ್ತೆ ಅದೇ ತರನೆ ಮುಂದೆ ಗಿಡ ಆಗುತ್ತೆ, ಚಿಕ್ಕ ಚಿಕ್ಕ ಗಿಡ, ಮಧ್ಯಮ ವಯಸ್ಸಿನ ಗಿಡ, ದೊಡ್ಡ ಗಿಡಗಳು. ಹಾಗಾಗಿ ನೀವು ಅದಕ್ಕೆ ನಾವು ಗಿಡಗಳನ್ನು ಒಯ್ಯುವಾಗೂ ಸಹಿತ ವಿಶೇಷವಾದಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವ್ದು ರೋಗ ಕೀಟ ಇಲ್ಲದಂತ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ನರ್ಸರಿಯಲ್ಲಿ ಏನಾಗ್ತಿದೆ ಅಂದ್ರೆ ಸಾಮಾನ್ಯವಾಗಿ ಒಂದು ವರ್ಷದ ಗಿಡ, ಒಂದೂವರೆ ವರ್ಷದ ಗಿಡಗಳನ್ನ ನಾವು ನಾಟಿಗೆ ಬಳಸಬೇಕು. ಈಗ ಏರಿಯಾವನ್ನ ಅಂದ್ರೆ ಕ್ಷೇತ್ರವನ್ನ ದುಪ್ಪಟ್ಟು ಮಾಡುವ ಬರದಲ್ಲಿ ಏನ್ ಮಾಡ್ತಾ ಇದೇವೆ ಅಂದ್ರೆ 6 ತಿಂಗಳ ಸಸಿನೂ ನಾವು ಹಾಕ್ತಾ ಇದೀವಿ. ಆಮೇಲೆ ಸಾಮಾನ್ಯವಾಗಿ 4 ಗರಿಗಳು 5 ಗರಿಗಳು ಎಲೆಗಳು ಇರಬೇಕು, ಅಷ್ಟನ್ನ ನಾವು ನೋಡ್ತಾ ಇಲ್ಲ. ಹಾಗಾಗಿ ನೀವು ಮುಖ್ಯ ಹೊಲದಲ್ಲಿ ಹಾಕಿದಾಗ ಅವು ಸಾಕಷ್ಟು ಪೋಷಣೆ ಇಲ್ಲದೆ ಬೀಳುವಂತ ಒಂದು ವ್ಯವಸ್ಥೆಯನ್ನು ಇರ್ತದೆ ನೋಡಿ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ನೇರವಾಗಿ ನಾವು ಪಾಲಿಥಿನ್ ಬ್ಯಾಗ್ಗಳಲ್ಲಿ ಹಾಕ್ತಾ ಇದೀವಿ. ಮೊದಲೇನಿತ್ತು, ಗೋಟುಗಳನ್ನ ತಂದು, ಗೋಟುಗಳನ್ನ ತರುವಾಗ 2 ಕ್ರಮಗಳು ಬಹಳ ಮುಖ್ಯ. ಗಿಡದ ವಯಸ್ಸು, ತಾಯಿಯ ಮರದ ವಯಸ್ಸು 20-30 ಇರಬೇಕು, ಮತ್ತೆ ಆ ಅಡಿಕೆ ಗೋಟಿನ ತೂಕ 30-35 ಗ್ರಾಂ ಇರಬೇಕು, ಚೆನ್ನಾಗಿ ಬಲ್ತಿರ್ಬೇಕು, ಮತ್ತೆ 1ನೇ ಕೊಯ್ಲು ಅಂತಿಮ ಕೊಯ್ಲನ್ನು ಬಿಟ್ಟು ಮಧ್ಯಮದ ಕೊಯ್ಲಿನಿಂದ ಆ ಗೋಟುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಕ್ರಮಗಳನ್ನು ನೀವು ಜರುಗಿಸ್ತೀರಾ? ಇಲ್ಲ. ನರ್ಸರಿಗಳಲ್ಲಿ ಹೋಗ್ತೀವಿ, ಅವನ್ ಯಾರು ಮಾಡಿದ್ನೋ ಎಲ್ಲಿ ತಂದಿದ್ನೋ ಗೊತ್ತಿಲ್ಲ, ತಂದ್ಬಿಟ್ಟು ನಾಟಿ ಮಾಡ್ತೀವಿ. ಆಮೇಲೆ ನೀವು ಹಾಕಿದ 1,000 ಗಿಡಗಳಲ್ಲಿ 500 ಗಿಡ ಹೋಗುತ್ತೆ, 500 ಗಿಡ ಇರುತ್ತೆ, ಮತ್ತೆ 500 ಗಿಡ ತರ್ತೀರಿ, ಖರ್ಚು ಎಷ್ಟಾಯ್ತು ನೋಡಿ. ಅದನ್ನ ಮಾಡೋಕ್ಕಿಂತ ಮೊದಲು ನೀವು ನಿಮಗೆ ಬೇಕಾದ ನಿಮ್ಗೆ ಒಳ್ಳೆಯ ಗಿಡ 1,000 ಬೇಕಿತ್ತು, ಮುಂದಿನ ವರ್ಷ ನಾಟಿ ಮಾಡಿ, 1 ವರ್ಷ ನಾಟಿ ಲೇಟ್ ಆದ್ರೂ ಚಿಂತೆ ಇಲ್ಲ. ಯಾಕಂದ್ರೆ ಇವು ಅಲ್ಪಾವಧಿ ಬೆಳೆಗಳಲ್ಲ, ಇವು ದೀರ್ಘಾವಧಿ ಬೆಳೆಗಳು. ನೀವು ಹಚ್ಚಿದ್ದು ಮತ್ತೆ ನಿಮ್ಮ ಮೊಮ್ಮಕ್ಕಳನ್ನು ಸಹಿತ ನೋಡ್ಬೇಕಲ್ಲ. ಹಾಗಾಗಿ 30-40 ವರ್ಷ ನಾನು ತೀರ್ಥಹಳ್ಳಿ ಆ ಕಡೆ ಎಲ್ಲ ಆಗುಂಬೆ ನೋಡಿದ್ದೀನಿ, ಸಾಗರ ಹೊಸ್ತಾಗ 100 ವರ್ಷದ ತೋಟಗಳಿದಾವೆ, ಚೆನ್ನಾಗಿ ಇದಾವೆ. ಅಂದ್ರೆ ಗಿಡಗಳ ಆಯ್ಕೆ ಮಾಡುವಾಗ, ಗೋಟುಗಳ ಆಯ್ಕೆ ಮಾಡುವಾಗ ನೀವು ಎಲ್ಲ ಕ್ರಮಗಳನ್ನ ಚಾಚು ತಪ್ಪದೆ ಅನುಸರಿಸಬೇಕಾಗ್ತದೆ. ಮತ್ತೆ ನಾಟಿಯ ಕಾಲನೂ ಅಷ್ಟೇ, ಯಾವಾಗ ಬೇಕಾದಾಗ, ಈಗ ನಾನು ನೋಡಿದ್ದೀನಿ ಬೇಸಿಗೆ ಹಂಗಾಮಿನಲ್ಲಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ಆದ್ರೂ ನಾಟಿ ಮಾಡ್ತೀವಿ, ಬರದಲ್ಲಿ ನಾಟಿ ಮಾಡಿಬಿಡೋದು, ಎಷ್ಟು ಗಿಡ ಬಂದ್ರೆ ಬರಲಿ ಅವು ನೋಡೋಣ ಅಂತ. ಹಾಗೆ ಮಾಡೋದು ಬೇಡ, ಮಳೆ ಆರಂಭ ಆಗುವ ಕಾಲದಲ್ಲಿ ನಾಟಿ ಮಾಡೋದು ಸೂಕ್ತ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಅಂದ್ರೆ ಎಪ್ರಿಲ್ನಲ್ಲಿ ಇನ್ನೂ ಮಾಡಬಹುದು, ಆದ್ರೆ ನೀರಿನ ವ್ಯವಸ್ಥೆ ಪಕ್ಕಾ ಇರಬೇಕು ನಿಮಗೆ. ಇನ್ನು ಬಸಿಗಾಲ ವ್ಯವಸ್ಥೆ ಬಹಳ ಮುಖ್ಯ ಮಲೆನಾಡಿನ ಭಾಗದಲ್ಲಿ. ಈಗ ಈ ರೋಗಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಇಲ್ಲಿನೂ ತಪ್ಪಿದೇವೆ ನಾವು. ತಮಗೆಲ್ಲ ಗೊತ್ತಿದೆ, ಈಗ ಕಳೆದ 4-5 ವರ್ಷದಿಂದ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆ, 2019, 2020, 2021, 2022 ಹೌದಾ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಆಮೇಲೆ ಅನಿಯಮಿತ ಮಳೆ ಅಂದ್ರೆ ಜನವರಿಯಿಂದ ಡಿಸೆಂಬರ್ ವರೆಗೂ ನಿಮ್ಗೆ ಮಳೆ ಬರ್ತದೆ. ಮೊನ್ನೆನೂ ಸೈಕ್ಲೋನ್ ಆಗಿ 3-4 ದಿನ ಮಳೆ ಬಂತು. ಕೆಲವು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾರೆ, ಇಲ್ಲ ಸರ್ ನಾನು ಸಣ್ಣವಿದ್ದಾಗ ಇಷ್ಟೇ ಮಳೆ ಬರ್ತಿತ್ತು, ಈಗಷ್ಟೇ ಮಳೆ ಬರ್ತಾ ಇದೆ, ಅವಾಗ ರೋಗ ಇರಲಿಲ್ಲ, ಈಗ ಯಾಕೆ ರೋಗ ಬಂತು ಅಂತ. ಅವಾಗ ಕ್ಷೇತ್ರನೂ ಕಡಿಮೆ ಇತ್ತು, ಮಳೆನೂ ಹದವರಿತು ಬರ್ತಾ ಇತ್ತು. ಮಳೆಗಾಲ ಆರಂಭ ಅವಾಗ ಏನಿತ್ತು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಈ ಕಳೆದ 4 ವರ್ಷದಿಂದ ಅಷ್ಟು ಚಳಿ ಇಲ್ಲ, ಅವೆಲ್ಲವೂ ವ್ಯತಿರಿಕ್ತ ಪರಿಣಾಮ. ಈಗ ಎಲೆ ಚುಕ್ಕೆ ರೋಗ ಏನ್ ಬಂದಿದೆ ಅಲ್ಲ ಅಡಿಕೆಯಲ್ಲಿ, ಅದು ಸಹಿತ ವಾತಾವರಣದ ವೈಪರೀತ್ಯದ ಒಂದು ಅಂಗ. ವಾತಾವರಣದಲ್ಲಿ ಏನು ಏರುಪೇರು ಆಗುತ್ತಲ್ಲ ಅದರದ್ದು ಒಂದು ಅಂಗ. ಈಗ ಕಳೆದ 4-5 ವರ್ಷಗಳಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಏನಾಗಿದೆ, ಭೂಮಿಯಲ್ಲಿರುವಂತಹ ಸತ್ವದ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಒಂದೇದು. ಎರಡನೇದು, ನಮಗೆ ಆ ರೋಗವನ್ನ ಹತೋಟಿ ತಗೊಳ್ಳಿಕ್ಕೂ ನಮಗೆ ಯಾವುದೇ ಸಮಯ ಸಿಗ್ತಾ ಇಲ್ಲ, ಯಾಕಂದ್ರೆ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಅಂತ ಸಮಯದಲ್ಲಿ ನಾವು ಸಿಂಪರಣೆ ಮಾಡಿದ್ರು ಅದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಪೋಷಕಾಂಶಗಳು ಹಾಕೋದ್ರಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ನಾವು ಮಾಡ್ತಾ ಇದೀವಿ. ಗಿಡಗಳಿಗೆ ಹೆಚ್ಚು ಕಡಿಮೆ 100 ಗ್ರಾಂನಷ್ಟು ಸಾರಜನಕ 40 ಗ್ರಾಂನಷ್ಟು ರಂಜಕ, 140 ಗ್ರಾಂನಷ್ಟು ಪೊಟ್ಯಾಷ್ ಬೇಕಾಗ್ತದೆ. ಅದರ ಜೊತೆಗೆ ಮತ್ತೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇದೆ. ಮತ್ತೆ ಇಲ್ಲಿ ಈ ಮಲೆನಾಡಿನ ಭಾಗದಲ್ಲಿ ಏನಾಗ್ತದೆ ಅಂದ್ರೆ, ನಾವೊಂದು 500ಕ್ಕಿಂತಲೂ ಹೆಚ್ಚು ಸಾಯಿಲ್ ಸ್ಯಾಂಪಲ್ಸ್ ಎಲ್ಲ ಡೇಟಾ ಅದರದೆಲ್ಲ ಮಾಹಿತಿ ತಗೊಂಡಾಗ, ಹುಳಿ ಮಣ್ಣುಗಳು 4.5-6 pH ಇರ್ತದೆ, ರಸಸಾರ ಬಹಳ ಹುಳಿ ಮಣ್ಣುಗಳು, ಮತ್ತೆ ಈ ಪೊಟ್ಯಾಷ್ ಅಂಶನೂ ಕಡಿಮೆ ಇರ್ತದೆ, ಮತ್ತೆ ಕೆಲ ಭಾಗಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವನ್ನು ಅಂದ್ರೆ ತಕ್ಷಣವೇ ನೀವು ಪೊಟ್ಯಾಷ್ ಹಾಕ್ಬಿಟ್ಟು ಇದಾಗುತ್ತೆ ಅಂತಲ್ಲ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬೇಕಾಗ್ತದೆ ಇಲ್ಲಿ. ಮತ್ತೆ ಬಹು ಬೆಳೆ ಪದ್ಧತಿ, ನಾವು ಏಕ ಬೆಳೆ ಪದ್ಧತಿ ಅನುಸರಿಸಿದ್ದಾದ್ರೆ ಇಂಥ ಎಲ್ಲ ತೊಂದರೆಗಳಾದಾಗ, ಎಲೆ ಚುಕ್ಕೆ ಆಗಿರಬಹುದು, ಅತಿ ಹೆಚ್ಚು ಮಳೆ ಆಗಿರಬಹುದು, ಬರ ಆಗಬಹುದು, ಅಥವಾ ವಾತಾವರಣದಲ್ಲಿ ಮತ್ತೇನಾದ್ರೂ ವೈಪರೀತ್ಯಗಳಾಗಬಹುದು, ಅವಾಗ ಒಂದೇ ಬೆಳೆ ಮೇಲೆ ನಾವು ಅವಲಂಬಿತರಾದ್ರೆ ಸಾಕಷ್ಟು ಆರ್ಥಿಕವಾಗಿ ತೊಂದರೆ ಆಗ್ತದೆ. ಅಂತ ಸನ್ನಿವೇಶದಲ್ಲಿ ನಾವು ಬಹು ಬೆಳೆಗೆ ವಿಶೇಷವಾದಂತಹ ಆದ್ಯತೆಯನ್ನ ಕೊಡಬೇಕಾದಂತ ಅನಿವಾರ್ಯತೆ ಈ ಪ್ರಸ್ತುತ ಹಂಗಾಮಿನಲ್ಲಿ. ಯಾಕಂದ್ರೆ ಇಳುವರಿ ಲೇಟ್ ಆಗ್ತದೆ, ಇವತ್ತು ಅಡಿಕೆ ನಾಟಿ ಮಾಡಿದ್ರೆ ನಿಮ್ಗೆ 6-7 ವರ್ಷ ಬೇಕು ಇಳುವರಿ ಆರಂಭ ಆಗ್ಲಿಕ್ಕೆ, ಅದ್ರ ಸ್ಟೆಬಿಲೈಸ್ ಆಗ್ಲಿಕ್ಕೆ ಮತ್ತೊಂದು 4-5 ವರ್ಷ ಬೇಕು. ಹಾಗಾಗಿ ಪ್ರಥಮ ಹಂತದಲ್ಲಿ ಇಳುವರಿಯಲ್ಲಿ ಇರೋದಿಲ್ಲ, ಮತ್ತೆ ಯಾವುದೇ ಆರ್ಥಿಕವಾಗಿ ಲಾಭ ಆಗೋದಿಲ್ಲ, ಮತ್ತೆ ಸಾಕಷ್ಟು ಹಾಗೆ ಬಿಟ್ಟರೆ ಕಳೆ ಬರ್ತದೆ. ಆಗ ನೀವು ನಮ್ಮ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಎಕರೆ ಅಡಿಕೆ ತೋಟದಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ನಾವು 5-10,000 ರೂಪಾಯಿ ಖರ್ಚು ಮಾಡ್ತೀವಿ. ಆ 5-10,000 ಉಳಿಸ್ಬೇಕಂದ್ರೆ ನೀವು ಉಪ ಬೆಳೆಗಳಿಗೆ ಹೋದ್ರೆ ಅಲ್ಲಿ ಕಳೆ ಬರೋದಿಲ್ಲ. ಯಾಕೆ ಉಪಗಳು ಬೇಕು ಅನ್ನೋದಕ್ಕೆ ಒಂದಷ್ಟು ನಿಮ್ಗೆ ವೈಜ್ಞಾನಿಕ ಕಾರಣಗಳನ್ನು ಹೇಳ್ತೇನೆ. ಏನಪ್ಪಾ ಅಂದ್ರೆ, ಈಗ ಅಡಿಕೆ ಗಿಡ ನೀವು 9-9 ದಾಯದಲ್ಲಿ ನಾಟಿ ಮಾಡಿದಾಗ ಕೇವಲ 31% ಜಮೀನಷ್ಟೇ ಉಪಯೋಗ ಆಗ್ತದೆ, ಇನ್ನು 69% ಜಮೀನು ಉಪಯೋಗ ಆಗುವುದಿಲ್ಲ. ಮತ್ತೆ ಸ್ವಾಭಾವಿಕವಾಗಿ ನಿಮಗೆ ಗಾಳಿ ಬೆಳಕು ಅದೆಲ್ಲವೂ ಸ್ವಾಭಾವಿಕವಾಗಿ ಸಿಗ್ತದೆ, ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಸೂರ್ಯಪ್ರಕಾಶ 65%ನಷ್ಟು ನೀವು ಉಪಯೋಗ ಆಗುವುದಿಲ್ಲ. ಹಾಗಾಗಿ ನೀವು ಬೇರೆ ಬೇರೆ ಬೆಳೆಗಳನ್ನು ಬೆಳೆದುಕೊಂಡಾಗ ಜಾಗ ಏನು 69% ಇರುತ್ತೆ ಅದು ಉಪಯೋಗ ಆಗ್ತದೆ. ಆಮೇಲೆ ಸೂರ್ಯನ ಬಿಸಿಲು ಅದು 65% ಉಪಯೋಗ ಆಗದೆ ಇರೋದು, ಅದೆಲ್ಲವನ್ನು ನೀವು ಉಪಯೋಗ ಮಾಡಿಕೊಂಡು ಇತರೆ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈಗ ಸಣ್ಣ ತೋಟಗಳಲ್ಲಿ ತರಕಾರಿಗಳನ್ನು ಬೆಳಿಬಹುದು, ಹೂವಿನ ಬೆಳೆಗಳನ್ನು ಬೆಳಿಬಹುದು. ಸಾಕಷ್ಟು ಜನ ಈಗ ರೈತರು ಅದರ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿನೂ ತಮ್ಮ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಕೆಲವು ತಮ್ಮದೇ ಆದಂತ ಕೆಲವು ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಾಡಿದ್ದಾರೆ, ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೊಕ್ಕೋ ನೋಡಿ, ನಮ್ಗೆ ವರ್ಷಕ್ಕೆ ಎಷ್ಟು ಕೊಕ್ಕೋ ಬೇಕಲ್ಲ ಚಾಕ್ಲೇಟ್ ಇಂಡಸ್ಟ್ರಿಗೆ, ಪೇ ಬೋರ್ನ್ವಿಟಾ ಹಾರ್ಲಿಕ್ಸ್ ಎಲ್ಲ ಕುಡಿತಾ ಇದೇವೆ, ಚಾಕ್ಲೇಟ್ ತಿಂತಾ ಇದೇವೆ. 25% ಅಷ್ಟೇ ನಮ್ಮ ಪ್ರೊಡಕ್ಷನ್ ಇದೆ, ಇನ್ನು 75% ನಾವು ಬೇರೆ ರಾಷ್ಟ್ರಗಳಿಂದ ಆಮೋದು ಮಾಡ್ಕೊಳ್ತಾ ಇದೀವಿ. ಆಮೇಲೆ ಕಾಳುಮೆಣಸು ನಮಗೆ 1,00,000 ಟನ್ ಬೇಕು. ತಮಗೆಲ್ಲ ಗೊತ್ತಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸ್ಪೈಸಸ್ ಅಂದ್ರೆ ಸಾಂಬಾರು ಪದಾರ್ಥಗಳು ಬೆಳೆಯೋರು ನಾವೇ, ತಿನ್ನೋರು ನಾವೇ, ಎಕ್ಸ್ಪೋರ್ಟ್ ಮಾಡೋರು ನಾವೇ. ಆದರೂ ಸಹಿತ ಕಾಳುಮೆಣಸು ನಮಗೆ ಇನ್ನೂ 50,000 ಟನ್ ಕಡಿಮೆ ಇದೆ, ಅದನ್ನ ನಾವು ಬೇರೆ ರಾಷ್ಟ್ರಗಳಿಂದ ಆಮೋದು ಮಾಡ್ಕೊಳ್ತಾ ಇದೀವಿ. ಹಾಗಾಗ್ಬಾರ್ದು ಅಂದ್ರೆ ನಾವು ಬೆಳಿಬೇಕು, ಕಾಳುಮೆಣಸನ್ನ ಬೆಳಿಬೇಕು, ಏಲಕ್ಕಿ ಬೆಳಿಬೇಕು, ಲವಂಗ ಬೆಳಿಬೇಕು, ಕೊಕ್ಕೋ ಬೆಳಿಬೇಕು, ಬಾಳೆ ಬೆಳಿಬೇಕು. ಇವೆಲ್ಲ ಬೆಳೆದಾಗ ಏನಾಗ್ತದೆ, ನಿಮ್ಮ ಅಡಿಕೆಯ ಉತ್ಪನ್ನದ ಜೊತೆಗೆ ಇದು ಉತ್ಪನ್ನ ನಿಮಗೆ ಸೇರ್ತದೆ. ಆವಾಗ ನೀವು ಸ್ವಲ್ಪ ಇನ್ನೂ ಒಳ್ಳೆ ಕಾರನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಇದೇ ಇಲ್ಲ ಅಂತಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಹಳಷ್ಟು ಜನ ನಾವು ನೋಡಿದೀವಿ, ಈಗ 1 ಎಕರೆ ಪ್ರದೇಶದಲ್ಲೇ ಅಡಿಕೆ, ಕಾಳುಮೆಣಸು, ಕೊಕ್ಕೋ ಹಾಕೊಂಡಾಗ ನೀವೇನೀಗ 3-4 ಲಕ್ಷ ಇರ್ತದಲ್ಲ, ಅದಕ್ಕೆ ಮತ್ತೊಂದು 2 ಲಕ್ಷ ಆಡ್ ಆಗ್ತದೆ. ಅದೇ ತರನೇ ಕೆಲಸನೂ ಇರ್ತದೆ, ಆದ್ರೆ ವರ್ಷ ಪೂರ್ತಿ ನಿಮಗೆ ಒಂದು ಕುಟುಂಬಕ್ಕೆ ಬೇಕಾಗುವಂತ ಕೆಲಸವನ್ನ ಕೊಡ್ತದೆ. ಇವತ್ತು 2-3 ಪತ್ರಿಕೆಗಳಲ್ಲಿ ನೀವು ನೋಡಿದ್ರೆ, ದಿನಪತ್ರಿಕೆಗಳಲ್ಲಿ ಕೇವಲ 1 ಎಕರೆಯಲ್ಲಿ 2 ಎಕರೆಯಲ್ಲಿ 8-10 ಲಕ್ಷ ಮಾಡಿದಂತ ರೈತರ ಯಶೋಗಾಥೆಗಳನ್ನ ರೈತರ ದಿನಾಚರಣೆ ಪ್ರಯುಕ್ತ ಬಹಳಷ್ಟು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದಾವೆ. ಎಂಬಲ್ಲಿ ಇಲ್ಲಿನೂ ಬಹಳಷ್ಟು ಜನ ರೈತರು ಇದ್ದೀರಿ, ಅವ್ರ ತಾಕಗಳಿಗೆ ಹೋಗಿ ಹೇಗ್ ಮಾಡಿದ್ದಾರೆ, ಏನಾದ್ರೂ ವಿಶೇಷ ಕ್ರಮಗಳನ್ನ ಅನುಸರಿಸಿದಾರ? ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಒಂದು 3-4 ಕೆಜಿಗೆ ಏನು ಕಡಿಮೆ ಇಲ್ಲ. ಬೇಡ, ನಿಮ್ಗೆ 1 ಕೆಜಿನೇ ಬರಲಿ, ಒಂದ್ ಬಳ್ಳಿಗೆ 350 ರೂಪಾಯಿ ನಿಮ್ಗೆ ಅಡಿಷನಲ್ ಇನ್ಕಮ್. ಹೌದಾ, ಅಡಿಕೆ ನಿಮ್ ದುಡ್ಡು ಬರ್ತದೆ, ಅದ್ರ ಜೊತೆಗೆ ಇದು 350 ಎಕ್ಸ್ಟ್ರಾ. ಅದೇ ತರನಾಗಿ ಬಾಳೆ, ಆಮೇಲೆ ಈ ಲವಂಗ ಮತ್ತು ಚಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ರೇಟ್ ನೀವೆಲ್ಲ ಕೇಳಿದ್ರೆ ಮಾರ್ಕೆಟ್ ನಲ್ಲಿ ಎಷ್ಟು ರೇಟ್ ಇದೆ ಅಂತ, ನಾವು ಅದನ್ನೆಲ್ಲ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಅದಕ್ಕೆ ವಿಶೇಷವಾದಂತ ಆದ್ಯತೆಯನ್ನ ಬಹುಬೆಳೆ ಪದ್ಧತಿಯನ್ನ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ. ನೋಡಿ, ಕರ್ನಾಟಕ ಮೈದಾನ ಪ್ರದೇಶ ಆಗಿರ್ಬೋದು, ಕರಾವಳಿ ಪ್ರದೇಶ ಆಗಿರ್ಬೋದು, ಮಲೆನಾಡು ಪ್ರದೇಶಕ್ಕೆ ಸಾಕಷ್ಟು ಬೆಳೆ ವೈವಿಧ್ಯತೆಗೆ ಸಾಧ್ಯತೆ ಇದೆ, ಅದನ್ನ ನೀವು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಅಂತರ ಬೆಳೆಗಳು, ಮಿಶ್ರ ಬೆಳೆಗಳು, ಕೆಲವು ತಾಕಗಳು ನೋಡಿ, ಅಲ್ಲಿ ಕಾಳುಮೆಣಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ. ಈ ತರನಾಗೆಲ್ಲ ನಿಮ್ಗೆ ಕಾಳುಮೆಣಸು ಬಂದ್ರೆ 5-10 ಕೆಜಿ ಬರ್ತದೆ. ಅಡಿಕೆ ನೀವು ಕೇವಲ ಸಪೋರ್ಟ್ ಆಯ್ತದ, ಅದರಿಂದ 300-400 ರೂಪಾಯಿನೂ ಬರಲ್ಲ ನಿಮ್ಗೆ. ಬರುತ್ತಾ ಒಂದ್ ಗಿಡಕ್ಕೆ 400 ರೂಪಾಯಿ ಬರುತ್ತಾ ಎಲ್ಲ ಖರ್ಚು ತೆಗೆದು? ಅಲ್ಲ, ಬಂದ್ರೆ ಒಳ್ಳೇದು, ಅದ್ರ ಜೊತೆಗೆ ಇದೊಂದು 500 ಕೂಡಿದ್ರೆ 1,000 ಆಯ್ತಲ್ಲ, ಇನ್ನು ನಿಮ್ದು ಹೆಚ್ಚು ಆರ್ಥಿಕತೆಯನ್ನ ಸಬಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ತರ ಬೇರೆ ಬೇರೆ ಇದೆ, ಏಲಕ್ಕಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನ ತಾವು ಬೆಳ್ಕೊಳ್ಬಹುದು. ಅಡಿಕೆ, ನಿಂಬೆ, ಅಡಿಕೆ ಕಾಫಿ, ಆಮೇಲೆ ಸಣ್ಣ ತೋಟಗಳಲ್ಲಿ ಅರಿಶಿನ, ಶುಂಠಿ, ಶುಂಠಿ ಧಾರಣೆ ಕಡಿಮೆ ಆಗಿದ್ದಕ್ಕೆ ಈಗ ಒಂದು ಕಳೆದ ಒಂದು 3 ವರ್ಷದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಶುಂಠಿಯ ಕ್ಷೇತ್ರ ಕಡಿಮೆ ಆಗಿದೆ. 2 ವರ್ಷದಿಂದ ಹೆಚ್ಚು ಕಡಿಮೆ ಒಂದು 4,000 ಹೆಕ್ಟರ್, 10,000 ಎಕರೆ ಈಗ ಹೋದ ವರ್ಷ ಹೆಚ್ಚು ಕಡಿಮೆ ಒಂದು 2,000 ಹೆಕ್ಟರ್ಕ್ಕಿಂತ ಕಡಿಮೆ ಆಗಿಬಿಟ್ಟಿದೆ. ಯಾಕಂದ್ರೆ ಧಾರಣೆ ಕಡಿಮೆ ಆಯ್ತಲ್ಲ ಹಂಗಾಗಿ. ನೋಡಿ, ಪಪ್ಪಾಯ ಈ ಒಣ ಪ್ರದೇಶಗಳಲ್ಲಿ ಈ ಕಡೆಗೆ ಶಿವಮೊಗ್ಗ ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ಪಪ್ಪಾಯಿ ಒಳ್ಳೆ ರೇಟ್ ಇದೆ. ಪಪ್ಪಾಯಕ್ಕೆ ಮಾರ್ಕೆಟ್ ನಲ್ಲೇ ಚಿಲ್ಲರೆ ಮಾರ್ಕೆಟ್ ನಲ್ಲಿ 25-30 ರೂಪಾಯಿ ಕೆಜಿ ಮಾಡ್ತಾ ಇದ್ದಾರೆ, ಹೋಲ್ಸೇಲ್ ಅಲ್ಲಿ 10-12 ರೂಪಾಯಿ ಖರೀದಿ ಮಾಡ್ತಾ ಇದ್ದಾರೆ. 10 ರೂಪಾಯಿ ಬಂದ್ರು ಸಹಿತ ನಿಮ್ಗೆ ಲಾಭನೇ ಪಪ್ಪಾಯ. ಯಾಕಂದ್ರೆ ಒಂದು ಗಿಡಕ್ಕೆ ನಿಮಗೆ 30-40 ಕೆಜಿ ತೆಗಿಬಹುದು ನೀವು. 30-40 ಕೆಜಿ ಅಂದ್ರೆ 10 ರೂಪಾಯಿ ಹಿಡಿದ್ರೆ ಎಷ್ಟಾಯ್ತು? 300-400 ರೂಪಾಯಿ ಆಯ್ತು. ನೀವು ಇನ್ವೆಸ್ಟ್ಮೆಂಟ್ ಅದಕ್ಕೆ 100-125 ರೂಪೀಸ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಈಗೇನಾಗಿದೆ ಅಂದ್ರೆ 2 ಎಕರೆ ಜಮೀನು ಇರ್ತದೆ, ತಂದೆ ತಾಯಿ ಮಾತ್ರ ಇಲ್ಲಿ ಕೃಷಿ ಮಾಡ್ತಾರೆ, ಮಕ್ಕಳೆಲ್ಲ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಅಲ್ಲಿ ಸಿಗೋದು 10-15 ಸಾವಿರ ಅಷ್ಟೇ. ಅದರಲ್ಲಿ ಮತ್ತೆ ಎಲ್ಲ ಖರ್ಚು ಹೋಗಿ ಮತ್ತೆ 5,000 ಉಳಿಯೋದಿಲ್ಲ. ಹಾಗಾಗಿ ಅದನ್ನ ಮಾಡೋದಕ್ಕಿಂತ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಿಮ್ಮಲ್ಲಿ ಅವಕಾಶಗಳಿದ್ದಾವೆ, ಸಾಕಷ್ಟು ವ್ಯವಸ್ಥೆ ಇದೆ ಮತ್ತೆ ಉತ್ತಮ ವಾತಾವರಣ ಇದೆ. ಅದನ್ನ ನಾವು ಉಪಯೋಗ ಮಾಡಿಕೊಂಡ್ರೆ ಉದ್ಯೋಗನೂ ಆಗುತ್ತೆ, ಜಮೀನು ಚೆನ್ನಾಗಿರುತ್ತೆ, ಮತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಜಾಬ್ ಸಿಕ್ಕರೆ ಹೋಗಿ ಅದ್ ಮತ್ ಬೇರೆ ಸಿಗದೇ ಇದ್ದಾಗ ಇದಕ್ಕೆ ಇಂಥ ಕಸಬುಗಳಿಗೆ ನಾವು ಹೆಚ್ಚಿನ ಒಂದು ಆಮೇಲೆ ಇದು ಒಂದು ಬಹಳ ಮುಖ್ಯವಾದಂತದ್ದು. ಅಡಿಕೆ ಸಿಪ್ಪೆ ನೋಡಿ, ಅಡಿಕೆ ಸಿಪ್ಪೆ, ಅಡಿಕೆ ಎಲೆಗಳು, ದರಗು, ಮತ್ತೆ ಮೇಲೆ ಬೀಳುವಂತ ಕುಂಚೆಗಳು, ಒಣಗರಿಗಳು, ಇವನ್ನೆಲ್ಲವನ್ನು ನೀವು ಕೂಡಿಸಿದ್ರೆ ಒಂದು ಹೆಕ್ಟೇರ್ಗೆ 5-6 ಟನ್ನಷ್ಟು ಗೊಬ್ಬರ ಆಗ್ತದೆ ಪ್ರತಿ ವರ್ಷ. ನಾವು ಎಲ್ಲಿ ಓದಲೆಲ್ಲ ಕೇಳ್ತೇವೆ, ಈಗ ಇಲ್ಲಿನೇ ಕೇಳಿದ್ರೆ ಎಷ್ಟು ಜನ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡ್ತಾ ಇದ್ರೆ ಅಂತ ಕೇಳಿದ್ರೆ ಬಹುಶಃ ಒಂದು 3-4 ಜನ ಹೆಸರು ಹೇಳ್ಬೋದಷ್ಟೇ. ಹೌದಾ? ಇಲ್ಲಿ ಸಿಪ್ಪೆಯನ್ನ ನೀವು ತಗೊಳ್ಳುವಾಗ ಇದರಲ್ಲಿ ಕೆಲವು ಕ್ರಮಗಳಿದಾವೆ. ಎಲ್ಲವನ್ನೂ ಅದವರಿತು ಮಾಡಲಿಲ್ಲ ಅಂದ್ರೆ ಎಲ್ಲವೂ ತೊಂದರೆನೇ ಆಗ್ತದೆ. ಊಟನು ಸರಿಯಾಗಿ ನುರಿಸಲಿಲ್ಲ, ಹಂಗೆ ನುಂಗಿರ ಹೊಟ್ಟೆಗೆ ತೊಂದರೆ ಆಗ್ತದೆ. ಹಂಗೆ ಎಲ್ಲದಕ್ಕೂ ತೊಂದರೆ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಏನ್ ಕ್ರಮಗಳನ್ನು ಮಾಡಬೇಕು? ಸಿಪ್ಪೆಯನ್ನ ಅರ್ಧಮರ್ಧ ಒಣಗಿರ್ಬೇಕು. ಅಂದ್ರೆ ಇವತ್ತು ನೀವು ಕೊಯ್ಲು ಮಾಡಿದ್ರಿ, ಸಿಪ್ಪೆಯನ್ನ ತೆಗೆದ್ರಿ, ಭಾಗಶಃ ಒಣಗಿರ್ಬೇಕು, ಸಂಪೂರ್ಣ ಹಸಿ ಇರಬಾರ್ದು. ಅದು ಒಂದನೇ ಕೆಲಸ. ಆಮೇಲೆ ನೀವು ಹೇಳದಂಗೆ ಎಲ್ಲಿ ಅಣಬೆ ರೋಗ ಇರುತ್ತೆ, ಎಲ್ಲಿ ತೀರಾ ಕೊಳೆ ಜಾಸ್ತಿ ಇದೆ ಅಂತ ಅವನ್ನ ಸ್ವಲ್ಪ ಬಿಡೋದು ಒಳ್ಳೇದು. ಬಹಳಷ್ಟು ಲಕ್ಷಗಟ್ಟಲೆ ಲೋಡ್ ಸಿಗ್ತದೆ ನಿಮ್ಗೆ. ಹೌದಾ? ನಿಮ್ದೇ ತೋಟ ತಗೋಬೇಕಂತಿಲ್ಲ, ಪಕ್ಕದ ತೋಟದವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ನಮ್ ಬೇಗನೆ ಅದು ವಿಲೇವಾರಿ ಆದ್ರೆ ಸಾಕು ಅನ್ನೋ ಮಟ್ಟಕ್ಕಿದೀವಿ ನಾವೀಗ. ಹೌದಾ? ಹಾಗಾಗಿ ಅದು ಮತ್ತೆ ಉತ್ತಮ ಗೊಬ್ಬರ ಆಗ್ತದೆ. ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಈಗ ರೈತರು. ಆಮೇಲೆ ಪೋಷಕಾಂಶಗಳನ್ನ ಹೇಳಿದ ಹಾಗೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನೀವು ನಿಮ್ಮ ತೋಟಕ್ಕೆ ಬೇಕಾಗುವಂತ 30-40% ಪೋಷಕಾಂಶಗಳನ್ನ ಅದನ್ನ ಅದರಿಂದ ತಗೊಳ್ಳಿಕ್ ಸಾಧ್ಯತೆ ಇದೆ. ಹಾಗಾಗಿ ಫ್ರೀ ಆಗಿ ಸಿಗ್ತದೆ ಅದು. ನೋಡಿ, ಎಲ್ಲಿ ಎಲ್ಲ ಕಡೆ ಅದನ್ನೀಗ ಸುಡುವಂತದ್ದು, ಅದರಿಂದ ಸಾಕಷ್ಟು ವಾತಾವರಣದಲ್ಲಿ ತೊಂದರೆ ಆಗುವಂತದ್ದು, ಮತ್ತೆ ಮಳೆಗಾಲದಲ್ಲಿ ಅವೆಲ್ಲ ಹೋಗಿ ಚರಂಡಿ ಕುಂದಿರುವಂತದ್ದು, ಅವೆಲ್ಲ ಸಮಸ್ಯೆಗಳು ಇದಾವೆ. ಹಾಗಾಗಿ ಆ ಸಮಸ್ಯೆಗಳನ್ನು ಹೋಗಲಾಡಿಸುವುದರ ಜೊತೆಗೆ ನಮ್ಮ ತೋಟಕ್ಕೆ ಬೇಕಾಗುವಂತ ಗೊಬ್ಬರವನ್ನ ಸಾವಯವ ಗೊಬ್ಬರವನ್ನ ನಾವೇ ತಯಾರು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ರೈತರಿಗೆ, ಮಾಡ್ತಾ ಇದ್ದಾರೆ. ಮಾಡಿದ್ರೆ ನಿಮ್ಗೆ ಅನುಕೂಲ ಇದೆ, ಇಲ್ಲ ಅಂತಲ್ಲ. ಆಮೇಲೆ ನೋಡಿ, ಅದರಲ್ಲಿ ಕೆಲವು ಪೋಷಕಾಂಶಗಳನ್ನು ಕೊಟ್ಟಿದ್ದೀವಿ. ಪೋಷಕಾಂಶಗಳು ನೋಡಿ, ಸಾರಜನಕ ಕೊಟ್ಟಿಗೆ ಗೊಬ್ಬರಕ್ಕಿಂತ ಜಾಸ್ತಿ ಇದೆ, ರಂಜಕನೂ ಜಾಸ್ತಿ ಇದೆ, ಪೊಟ್ಯಾಶ್ ಸಹಿತ ಜಾಸ್ತಿ ಇದೆ. ಹಾಗೆ ಈ ಉಳಿದ ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಅವೆಲ್ಲವೂ ಸಹಿತ ನಿಮ್ಮ ಅಡಿಕೆ ಸಿಪ್ಪೆಯಲ್ಲಿ ಜಾಸ್ತಿ ಇರೋದ್ರಿಂದ ಉಪಯೋಗ ಮಾಡೋದು ಬಹಳ ಸೂಕ್ತ. ಸಾಮಾನ್ಯವಾಗಿ 20 ಅಡಿ ಉದ್ದ, 20 ಅಡಿ ಅಗಲ, 20 ಅಡಿ ಉದ್ದ, 20 ಅಡಿ ಅಗಲ, ಒಂದು 5 ಅಡಿ ಎತ್ತರ, ಅನುಕೂಲಕ್ಕೆ ತಕ್ಕಂತೆ. ಇದು ಸ್ಟ್ಯಾಂಡರ್ಡ್ ಏನಲ್ಲ, ಇದು ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಚಿಕ್ಕದು ಸಿಂಗಲ್ ಬ್ರಿಕ್ಸ್ ಒಂದೊಂದೇ ಇಟ್ಟಿಗೆ ಇದ್ ಮಾಡಿಕೊಂಡು ಗಾಳಿ ಆಡುವಂತ ವ್ಯವಸ್ಥೆ ಮಾಡಿಕೊಂಡು, ಆ ನಂತರ ಒಂದು ಲೇಯರ್ ಒಂದು ಪದರು ಅರ್ಧಮರ್ಧ ಒಣಗಿದಂತ ಸಿಪ್ಪೆ, ಹೌದಾ, ಅದ್ರ ಮೇಲೆ ಒಂದು ಪದರು ಕೆಂಪು ಮಣ್ಣು. ಆ ನಂತರ ಅದಕ್ಕೆ ಬೇಗನೆ ಕೊಳೆಯಲಿಕ್ಕೆ ಸಾಧ್ಯತೆ ಇರುವಂತ ಕೆಲವು ಸೂಕ್ಷ್ಮಾಣು ಜೀವಿಗಳು ಇದಾವೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾವ. ಅದರದ್ದು 1-2 ಕೆಜಿ ಅಷ್ಟು. ಆ ತರನಾಗಿ ಒಂದು 3-4 ಲೇಯರ್ ಹಾಕಿ, 4 ಪದರನ್ನು ಹಾಕಿ ಮುಚ್ಚಿಬಿಡೋದು. ಆಮೇಲೆ ಸ್ವಲ್ಪ ಸಗಣಿ ಬಗ್ಗಡವನ್ನ ಮೇಲೆ ಸುರಿಯೋದು, ಓಕೆ, ಸ್ವಲ್ಪ ಯೂರಿಯಾ ಗೊಬ್ಬರವನ್ನು, ಅಂದ್ರೆ ಸ್ವಲ್ಪ ಆಹಾರ ಒದಗಲಿ ಅಂತ. ಈ ತರನಾಗಿ ಮಾಡಿಕೊಂಡು ನೀವು ಒಂದು ತಿಂಗಳಿಗೊಂದು ಅಥವಾ 1.5 ತಿಂಗಳು ಒಂದ್ಸಲ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಮಾಡ್ತಾ ಇದ್ರೆ, ಆಮೇಲೆ ಒಂದು 2-3 ಕೆಜಿಯಷ್ಟು ಎರೆಹುಳುಗಳನ್ನು ಬಿಟ್ಟರು ಇನ್ನೂ ಉತ್ತಮ ನಿಮಗೆ. ಓಕೆ, ಈ ತರನಾಗಿ ಮಾಡಿಕೊಂಡ್ರೆ ನಿಮಗೆ ಒಂದು 5-6 ತಿಂಗಳಲ್ಲಿ ಇದು ಗೊಬ್ಬರ ರೆಡಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಎಲೆ ಚುಕ್ಕೆ ರೋಗ ಬಂದಂತ ಗರಿಗಳನ್ನ ಹೊರಗೆ ಹಾಕಿ ಸುಟ್ಟು ಹಾಕ್ಲಿಕ್ಕೆ ಹೇಳ್ತೇವೆ. ಯಾಕಂದ್ರೆ ಆ ಒಂದು ಸೂಕ್ಷ್ಮಾಣು ಜೀವಿ ಮತ್ತೆ ಪ್ರಸಾರ ಆಗ್ಬಾರ್ದು ಅನ್ನುವಂತ ಉದ್ದೇಶಕ್ಕೆ. ಮತ್ತೆ ಹಸಿರೆಲೆ ಗೊಬ್ಬರ, ಇದು ಕೆಲವರು ಹೇಳ್ಬೋದು ಮಲೆನಾಡಿನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ. ಎಲ್ಲಿ ಮಳೆ ಕಡಿಮೆ ಇದ್ದಾಗ ಈ ಬೇಸಿಗೆ ಹಂಗಾಮಿನಲ್ಲಿ ನೀವು ಹಾಕೊಂಡು ಭೂಮಿಯನ್ನ ಹೆಚ್ಚು ಫಲವತ್ತತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಹಸಿರೆಲೆ ಗೊಬ್ಬರ ಎಲ್ಲ ಪೋಷಕಾಂಶಗಳನ್ನು, ಈಗ ಡಯಂಚ ಇರ್ಬೋದು, ಸಸ್ಬೇನಿಯಾ ಇರ್ಬೋದು, ಆಮೇಲೆ ಹುರುಳಿ, ಹೆಸರು, ಉದ್ದು, ಎಲ್ಲವನ್ನು ನೀವು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಅವನ್ನೆಲ್ಲ ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ಅಂತಂದ್ರೆ, ಇತ್ತೀಚೆಗೆ ಭೂಮಿಯಲ್ಲಿ ಅವುಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಮತ್ತೆ ರೋಗಗಳ ಸಂಖ್ಯೆನೂ ಜಾಸ್ತಿ ಆದಾಗ ಅವನ್ನ ಒಂದು ಹತೋಟಿಗೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅದನ್ನು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೇವೆ. ಇನ್ನು ಎಲೆ ಚುಕ್ಕೆ ರೋಗದ ಜಾಸ್ತಿ ಬಹಳಷ್ಟು ಜನ ಕೇಳ್ತಾ ಇದ್ರೆ, ಅದು ಕಾರಣಗಳು ಹೇಳಿದೆ ನಾನು. ಅದು ಆರಂಭವಾಗಕ್ಕಿಂತ ಮೊದಲೇ ನಿಮಗೆ ಕಾರಣಗಳನ್ನ ಹೇಳ್ತೇನೆ, ಯಾಕೆ ಎಲೆ ಚುಕ್ಕೆ ರೋಗ ವ್ಯಾಪಕವಾಯಿತು ಅಂತ. ಒಂದು, ನಾನು ಹೇಳಿದ ಹಾಗೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ. ಎರಡನೇದು, ಪೋಷಕಾಂಶಗಳ ಲಭ್ಯತೆಯಲ್ಲಿ ತೊಂದರೆ ಆಗಿರೋದ್ರಿಂದ. ಮೂರನೇದು, ಅದಕ್ಕೆ ಸರಿಯಾದ ಶಿಫಾರಸು ಕ್ರಮಗಳು ಇರೋದ್ರಿಂದ, ಇದ್ದರೂ ಸಹಿತ ಮಳೆ ಹೆಚ್ಚಾಗಿರೋದ್ರಿಂದ ನಾವು ಸಿಂಪರಣೆ ಮಾಡಲಿಕ್ಕೆ ಅಸಾಧ್ಯವಾಗಿರುವಂತದ್ದು. ಮತ್ತೆ ನಾವು ಪೋಷಕಾಂಶಗಳ ಮರುಪೂರಣ ಮಾಡುವಂತದ್ದನ್ನ ಕಡಿಮೆ ಮಾಡ್ತಾ ಇದೆ, ಹೀಗಾಗಿ ಈ ರೋಗ ಉಲ್ಬಣ ಆಗಲಿಕ್ಕೆ ಪ್ರಾಬ್ಲಮ್ ಆಗಿದೆ. ಮತ್ತೆ ಇದು ಹೊಸ ರೋಗ ಅನ್ನಲ್ಲ, 1964 ಈ ರೋಗ ಇತ್ತು, 2016 ತ್ರಿಪುರ ಮೇಘಾಲಯ ಅಲ್ಲಿ ಆ ರಾಜ್ಯಗಳಲ್ಲಿ ರೋಗ ಬಂದಿತ್ತು, ಅಲ್ಲಿನೂ ಹತೋಟಿ ಮಾಡಿದ್ದಾರೆ, ನಮ್ಮಲ್ಲಿನೂ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ರೋಗ ಕಾರಕಗಳು ಇದರಲ್ಲಿ ಮೂರು ಶಿಲೀಂಧ್ರಗಳು ಬರ್ತದೆ, ಒಂದು ಕೊಲೆಟೋಟ್ರೈಕಮ್ ಅಂತ, ಇನ್ನೊಂದು ಫಿಲೋಸ್ಟ್ರಿಕ್ಟಾ ಅಂತ, ಇನ್ನೊಂದು ಪೆಸ್ಟಲೋಸಿಯಾ ಅಂತ. ಈ ಮೂರು ಶಿಲೀಂಧ್ರಗಳು ಈ ರೋಗವನ್ನು ಉಂಟು ಮಾಡುತ್ತೆ. ಅದರಲ್ಲಿ ಕೊಲೆಟೋಟ್ರೈಕಮ್ ಅಂತ ನೀವು ನೋಡಿರ್ತೀರಿ, ಒಂದು ಚಿಕ್ಕ ಚುಕ್ಕೆ ಇರ್ತದೆ, ಕಪ್ಪು ಚುಕ್ಕೆ ಆಗ್ತದೆ, ಆಮೇಲೆ ಅಗಲ ಆಗ್ತಾ ಅಗಲ ಆಗ್ತಾ ಸಂಪೂರ್ಣವಾಗಿ ಎಲೆಗಳನ್ನ ಆವರಿಸ್ಕೊಳ್ತಾ ಇದೆ. ಒಂದು ಚಿಕ್ಕ ಚಿಕ್ಕದಿರುತ್ತೆ ಈ ತರನಾಗಿ, ಆ ನಂತರ ಸಂಪೂರ್ಣವಾಗಿ ಆಮೇಲೆ ತುದಿಯಿಂದ ಎಲೆಗಳೆಲ್ಲ ಒಣಗ್ತಾ ಇರ್ತವೆ. ಆಮೇಲೆ ಬಹಳ ರೋಗ ಬಂದಾಗ ಈ ತರನಾಗಿ ಎಲ್ಲ ಗರಿಗಳೆಲ್ಲ ಒಣಗಿಬಿಟ್ಟು ಸಂಪೂರ್ಣವಾಗಿ ಜೋತ್ ಬೀಳ್ತಾವ. ಹೀಗಾಗಿ ಇಳುವರಿ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತದೆ. ಆಮೇಲೆ ಹಿಂಗಾರು ಒಣಗುವ ರೋಗ ಬರ್ತದೆ, ಅದು ಸಹಿತ ಇದೇ ಒಂದು ಜೀವಿಯಿಂದಾನೆ, ಕೊಲೆಟೋಟ್ರಿಕಮ್ ಜೀವಿಯಿಂದಾನೆ ಆ ರೋಗನು ಬರ್ತಾ ಇರ್ತದೆ. ಹಾಗಾಗಿ ಸ್ವಚ್ಛತೆಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸ್ವಚ್ಛತೆಗೆ ವಿಶೇಷ ಆದ್ಯತೆ ಅಂದ್ರೆ ಒಣಗಿದ ಗರಿಗಳನ್ನು ತೆಗೆಯೋದು, ರೋಗ ಬಂದಂತ ಗರಿಗಳನ್ನು ತೆಗೆಯೋದು. ಮತ್ತೆ ಈ ವರ್ಷ ನಾವು ಗಮನಿಸಿರುವುದೇನಂತಂದ್ರೆ ಅಡಿಕೆ ಕಾಯಿಗಳ ಮೇಲೇನೂ ಸಹಿತ ಈ ಚುಕ್ಕೆಗಳು ಕಂಡು ಬಂದಿದೆ. ಮತ್ತೆ ಅಡಿಕೆ ಕಾಯಿಗಳು ಸ್ವಲ್ಪ ಸೀಳ್ತಾ ಇದೆ. ನಾವೆಲ್ಲ ಈಗ ಕಳೆದ ತಿಂಗಳು ಸೆಂಟ್ರಲ್ ಟೀಮು ಬಂದಿತ್ತು, ಅವಾಗ ಟೀಮ್ ಜೊತೆಗೂ ನಾವು ಸಾಕಷ್ಟು ತೋಟಗಳಿಗೆ ಭೇಟಿಯನ್ನ ಕೊಟ್ವಿ. ಅಲ್ಲಿ ಗಮನಿಸಿದಾಗ ಕಂಡು ಬಂದಿರೋದೇನೆಂದ್ರೆ ಅಡಿಕೆ ಕಾಯಿಗಳ ಮೇಲೆ ಚುಕ್ಕೆ, ಕಾಯಿ ಸ್ವಲ್ಪ ಸೀಳೋದು, ಮತ್ತೆ ಗರಿಗಳೆಲ್ಲ ಜೋತ್ ಬಿದ್ದಿರೋದು, ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ. ಹಾಗೆ ಅದಕ್ಕೆ ನಾನು ಹೇಳಿದ್ದು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುವಂತದ್ದು ಒಂದನೇ ಕೆಲಸ. ಅಡಕೆಯಲ್ಲಿ ಎಲೆ ಚುಕ್ಕಿ ರೋಗ, ಈ ಬಗ್ಗೆ ಶಿವಮೊಗ್ಗ ತೋಟಗಾರಿಕಾ ಮಹಾವಿದ್ಯಾಲಯದ ಅಡಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮಂಗಳಾರತಿ ಪದಗಳನ್ನು ಕೇಳೋಣ, ದೇವರಹಳ್ಳಿ ಸಂಜೀವ ನಗರದ ಶ್ರೀಮತಿ ಪುಟ್ಟಮ್ಮ ಮತ್ತು ಸಂಗಡಿಗರಿಂದ. ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಮೂರ್ತಿ ಆರತಿ ಈಶ್ವರ ಮೋರತಿ, ಮೂರ್ತಿ ಆರತಿ ಮೋರತಿ, ಗೊತ್ತಿಯಾರತಿ ಈಶ್ವರ ಮೋರತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಮದಹಾರತಿ ನಾರಾಯಣ ಮೋರತಿ, ಮದಹಾರತಿ ನಾರಾಯಣ ಮೋರತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಶಿಣದಾರತಿ ನರಸುಮೋರತಿ, ಅರಿಶಿಣದ ನರಸುಮ ಮೋರತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ನಂಜುಂಡ ಮೋರತಿ, ಗಂಧದಾರತಿ ನಂಜುಂಡ ಮೋರತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಜ್ಯೋತಿ, ಆರತಿ ಅಂಜುನಿಯ ಮೋರತಿ, ಬೆಲ್ಲದ ಆರತಿ ಅಂಜುನಿಯ ಮೋರತಿ, ಆರತಿ ಬೆಳಗುವೆನ ಜಗಂ ಜ್ಯೋತಿ, ಬೆಳಗುವೆನ ಜಗಂ ಭಾರತಿ ಬೆಳಗುವೆನೋ ಜಗಂ ಜ್ಯೋತಿ ಬೆಳಗುವೆನೋ ಜಗಂ ಜ್ಯೋತಿ ನಾರದೆ ಮೋತಿದರಲ್ಲ ಬೆಳಗ್ಗೆ ಮೋತಿನ ಆರದೆ ಮೋತಿದರೆಲ್ಲ ಬೆಳಗ್ಗೆ ಬೆಳಗುವೆನೋ ಜಗಂ ಜ್ಯೋತಿ ಭಾರತಿ ಬೆಳಗುವೆನೋ ಜಗಂ ಜ್ಯೋತಿ ಬೆಳಗುವೆನೋ ಜಗಂ ಜ್ಯೋತಿ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಲೇಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಲೇಕೆ ಸಂಬತನವ ಸ್ವಾಮಿಗೆ ನವ ತಾವರೆ ಪುಷ್ಪ ನೀನು ಹೋಗಿತಾರಮ್ಮ ತಾವರೆ ಪುಷ್ಪ ನೀನು ಹೋಗಿತಾರಮ್ಮ ತಾಯಿಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ತಾಯಿಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಲೇಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಲೇಕೆ ಸಂಬತನವ ಸ್ವಾಮಿಗೆ ನವ ಮಲ್ಲಿಗೆ ಪುಷ್ಪ ನೀನು ಹೋಗಿತಾರಮ್ಮ ಮಲ್ಲಿಗೆ ಪುಷ್ಪ ನೀನು ಹೋಗಿತಾರಮ್ಮ ತಂದೆಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ತಂದೆಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಅತ್ತಿಯ ಪುಷ್ಪ ನೀನು ಹೋಗಿತಾರಮ್ಮ ಅತ್ತಿಯ ಪುಷ್ಪ ನೀನು ಹೋಗಿತಾರಮ್ಮ ಅತ್ತೆಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ಅತ್ತೆಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮಾವಿನ ಪುಷ್ಪ ನೀನು ಹೋಗಿತಾರಮ್ಮ ಮಾವಿನ ಪುಷ್ಪ ನೀನು ಹೋಗಿತಾರಮ್ಮ ಮಾವನ ಪದ ನೀನು ಪೂಜೆ ಮಾಡಮ್ಮ ಪದ ನೀನು ಪೂಜೆ ಮಾಡಮ್ಮ ಮಾವನ ಪದ ನೀನು ಪೂಜೆ ಮಾಡಮ್ಮ ಪದ ನೀನು ಪೂಜೆ ಮಾಡಮ್ಮ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯದಿರಮ್ಮ ಎನ್ನ ನೀಲಕಂಠನ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ಮರೆಯಲಿಕ್ಕೆ ಸಂಬತನವ ಸ್ವಾಮಿಗೆ ನವ ತುಂಬೆಯ ಪುಷ್ಪ ನೀನು ಹೋಗಿತಾರಮ್ಮ ತುಂಬೆಯ ಪುಷ್ಪ ನೀನು ಹೋಗಿತಾರಮ್ಮ ಪತಿಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಮಾಡಮ್ಮ ಪತಿಯ ಪಾದ ನೀನು ಪೂಜೆ ಮಾಡಮ್ಮ ಪಾದ ನೀನು ಪೂಜೆ ಪೂಜೆ ಮಾಡಮ್ಮ. ಮರೆಯದೀರಮ್ಮ ಎನ್ನ ನೀಲಕಂಠನ, ಮರೆಯದೀರಮ್ಮ ಎನ್ನ ನೀಲಕಂಠನ, ಮರೆಯಲೇಕೆ ಸಂಬತನವ ಸ್ವಾಮಿಗೆ ನವ, ಕೆ ಸಂಬತನವ ಸ್ವಾಮಿಗೆ ನವ, ಮರೆಯಲೇಕೆ ಸಂಬತನವ ಸ್ವಾಮಿಗೆ ನವ, ಕೆ ಸಂಬತನವ ಸ್ವಾಮಿಗೆ ನವ. ಮರೆಯದೀರಮ್ಮ ಎನ್ನ ನೀಲಕಂಠನ, ಮರೆಯದೀರಮ್ಮ ಎನ್ನ ನೀಲಕಂಠನ, ಮರಿಯಲೇಕೆ ಸಂಬತನವ ಸ್ವಾಮಿಗೆ ನವ, ಲೇಕೆ ಸಂಬತನವ ಸ್ವಾಮಿಗೆ ನವ, ಮರಿಯಲೇಕೆ ಸಂಬತನವ ಸ್ವಾಮಿಗೆ ನವ, ಮರಿಯಲೇಕೆ ಸಂಬತನವ ಸ್ವಾಮಿಗೆ ನವ. ತೆಗಿಯೋ ಸೀರೆ ಮತ್ತೆ ನಂಚಿನ ಸೀರೆ, ಅತ್ತೆ ತೆಗಿಯೋ ಸೀರೆ ಮತ್ತೆ ನಂಚಿನ ಸೀರೆ, ಅತ್ತೆ ಕಂಡರೆ ಕೃಷ್ಣ ರಾಧನು ಸ್ವಾಮಿ, ತಾರೆ ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ಅರೆ ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರ. ಮಾವ ತೆಗಿಯೋ ಸೀರೆ ಮತ್ತೆ ನಂಚಿನ ಸೀರೆ, ಮಾವ ತೆಗಿಯೋ ಸೀರೆ ಮತ್ತೆ ನಂಚಿನ ಸೀರೆ, ಮಾವ ಕಂಡರೆ ಕೃಷ್ಣ ದೋರಾಗನು ಸಮಿತಾರೆ ಎನ್ನಯ ಸೀರೆ, ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರದ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರದ. ತಾಯಿ ತೆಗಿಯೋ ಸೀರೆ ತಾವಾರಂಚಿನ ಸೀರೆ, ತಾಯಿ ತೆಗಿಯೋ ಸೀರೆ ತಾವಾರಂಚಿನ ಸೀರೆ, ತಾಯಿ ಕಂಡರೆ ಕೃಷ್ಣ ದೋರಾದನು ಸ್ವಾಮಿ, ತಾರೆ ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರ. ತಂದೆ ತೆಗಿಯೋ ಸೀರೆ ಮತ್ತೆ ನಂಚಿನ ಸೀರೆ, ತಂದೆ ತೆಗಿಯೋ ಸೀರೆ ಮತ್ತೆ ನಂಚಿನ ಸೀರೆ, ತಂದೆ ಕಂಡರೆ ಕೃಷ್ಣ ದೋರಾದನು ಸ್ವಾಮಿ, ತಾರೆ ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ. ಗಂಡ ತೆಗಿಯೋ ಸೀರೆ ತಾವಾರಂಚಿನ ಸೀರೆ, ಗಂಡ ತೆಗಿಯೋ ಸೀರೆ ತಾವಾರಂಚಿನ ಸೀರೆ, ಗಂಡ ಕಂಡರೆ ಕೃಷ್ಣ ದೋರಾದನು ಸ್ವಾಮಿ, ತಾರೆ ಎನ್ನಯ ಸೀರೆಯ ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ, ನಿರ್ಮಲವಾದ ಮನವೇ ಕರ್ಪೂರ ಧಾರತಿ. ದೇವರಹಳ್ಳಿ ಸಂಜೀವನಗರದ ಶ್ರೀಮತಿ ಪುಟ್ಟಮ್ಮ ಮತ್ತು ಸಂಗಡಿಗರಿಂದ ಮಂಗಳಾರತಿ ಪದಗಳನ್ನು ಕೇಳಿದ್ರಲ್ಲ, ಈಗ ಒಂದು ಪರಿಸರ ಗೀತೆ ಕೇಳೋಣ. ಕಾಡಲ್ಲಿ ನೀ ನೆಟ್ಟ ಗಿಡವಿಲ್ಲ, ನೀನಿತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ, ನೀ ಕೊಟ್ಟ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನಿತ್ತ ನೆಲವೆಲ್ಲ ಬತ್ತಿ ಹೋ